ನನ್ನಲ್ಲಿಯೇ ಹುಟ್ಟಿಕೊಳ್ಳುತ್ತದೆ. ಸೃಷ್ಟಿ ಅನ್ನುವ ವಿಷಯ ಬಂದಾಗ ಕಾರ್ಯಕಾರಣ ಭಾವ ಅನ್ನುವುದು ಸ್ಪಷ್ಟ ಇರಬೇಕು. ನಮಗೆ ಸೃಷ್ಟಿತವಾದ ಸೃಷ್ಟಿ ಕಾರ್ಯ ಈಶ್ವರ ಕಾರಣ, ನನ್ನ ಸಾನ್ನಿಧ್ಯದಲ್ಲಿಯೇ ಎಲ್ಲವೂ ಸೃಷ್ಟಿ ಆಗಿದೆ ಅನ್ನುವ ಹೇಳಿಕೆಗೂ, ನನ್ನಿಂದಲೇ ಎಲ್ಲವೂ ಸೃಷ್ಟಿ ಆಗಿದೆ ಎಂದು ಹೇಳುವುದಕ್ಕೂ ಎಂಡ್ ರಿಸಲ್ಟ್ ನಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದರೆ ಮಧ್ಯದಲ್ಲಿ ಯಾವ ಈಶ್ವರನು ಸೃಷ್ಟಿಗೆ ಕಾರಣನಾಗಿದ್ದಾನೋ ಅವನ ಜೊತೆ ಸರ್ವಜ್ಞತ್ವ ಸರ್ವಶಕ್ತಿತ್ವ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ, ಅರ್ಥಾತ್ ಅವನೇ ಉಪಾದಾನವೂ ಆಗಿ ಅವನೇ ನಿಮಿತ್ತವೂ ಆಗಿ, ಆ ನಿಮಿತ್ತದಲ್ಲಿ ಸರ್ವಜ್ಞನೂ ಅವನೇ ಆಗಿ ಸರ್ವಶಕ್ತನೂ ಅವನೇ ಆಗಿ ಅವನಿಂದ ಈ ಕಾರ್ಯ ಆಗಿದೆ ಅಂತ ನೀವು ಇಷ್ಟು ಸುತ್ತಿ ಬಳಸಿ ಹೇಳಬೇಕಾಗ್ತದೆ. ಅವನ ಅನಿತ್ಯದಲ್ಲಿಯೇ ಸೃಷ್ಟಿ ಆಯಿತು ಅಂತ ಹೇಳಬೇಕಾದ್ರೆ ಇಷ್ಟೆಲ್ಲ ಬಳಸೋ ಅವಶ್ಯಕತೆ ಇಲ್ಲ, ಇಷ್ಟೊಂದು ಬಳಸಿ ಬಳಸಿ ಹೇಳಬೇಕಾಗಿಲ್ಲ. ಅವನ ಚೈತನ್ಯವನ್ನ ಅವನು ಅವನ ಚೈತನ್ಯದಲ್ಲಿಯೇ ಮಾಯೆಯಿಂದ ಸೃಷ್ಟಿ ಆಯಿತು ಅಂತ ಹೇಳಬಹುದು ಅಷ್ಟೇ. ಮಯ್ಯೇವ ಸಕಲಂ ಜಾತಂ, ಎಲ್ಲವೂ ನನ್ನಲ್ಲಿಯೇ ಹುಟ್ಟಲ್ಪಟ್ಟಿದೆ. ಮಯಿ ಸರ್ವಂ ಪ್ರತಿಷ್ಠಿತಂ, ನನ್ನಲ್ಲಿಯೇ ತಮ್ಮ ಅಸ್ತಿತ್ವವನ್ನು ಹೊಂದಿವೆ. ಮಯಿ ಸರ್ವಂ ಲಯಂ ವ್ಯಾಪಿ, ಮರಳಿ ಎಲ್ಲವೂ ನನ್ನಲ್ಲಿಯೇ ಲಯಗೊಳ್ಳುತ್ತವೆ. ಅಂತಹ ಆ ಅದ್ವಯ ಬ್ರಹ್ಮನು ನಾನೇ ಇದ್ದೇನೆ ಅನ್ನುವುದನ್ನ ಜ್ಞಾನಿಯು ನಿಶ್ಚಯಿಸಿಕೊಂಡಿರುತ್ತಾನೆ. ಮತ್ತೆ ಆ ಬ್ರಹ್ಮನ ವಿಷಯವನ್ನು ಮುಂದುವರಿಸುತ್ತಾರೆ. ಅಣೋಹೋ ಅಣೀಯಾನ್ ಅಹಮೇವ ಮಹಾನ್, ಅಣೋಹೋ ಅಣೀಯಾನ್ ಅದರಂತೆಯೇ ತದ್ವತ್ ಅಹಮೇವ ಮಹಾನ್ ಅಂದ್ರೇನು, ಮಹತೋ ಮಹೀಯ, ನಾನು ಅಣುವಿಗಿಂತ ಅಣು ಆಗಿದ್ದೇನೆ, ಸೂಕ್ಷ್ಮನಾಗಿದ್ದೇನೆ. ಯಾವುದನ್ನ ಅತಿ ಸೂಕ್ಷ್ಮ ಎಂದಲೇ ಕರೆದಿದ್ದೀಯೋ ಅದಕ್ಕಿಂತ ಸೂಕ್ಷ್ಮ ನಾನಾಗಿದ್ದೇನೆ. ಪುನಃ ಮತ್ತೆ ಎಂದಿಗೂ ವಸ್ತು ರೂಪದಲ್ಲಿ ಲಭ್ಯವಿಲ್ಲದಂತಹ ಸೂಕ್ಷ್ಮತೆ, ಸಾಸಿವೆ ಸೂಕ್ಷ್ಮ ಅಂತ ಕರಿತೀವಿ, ಆದರೂ ವಸ್ತು ರೂಪದಲ್ಲಿ ಲಭ್ಯ ಇದೆ. ನರಜು ಅತಿ ಸೂಕ್ಷ್ಮ ಅಂತ ಕರಿತೀವಿ, ಆದರೂ ಕೂಡ ಅದು ಒಂದು ವಸ್ತು ರೂಪದಲ್ಲಿ ಲಭ್ಯ ಇದೆ. ದೊಡ್ಡದಕ್ಕಿಂತ ಅತಿ ದೊಡ್ಡದು ಅಂತ ಹೇಳ್ತೀವಿ, ಪರ್ವತ ಭಾರಿ ದೊಡ್ಡದು, ಆದರೂ ವಸ್ತು ರೂಪದಲ್ಲಿ ಲಭ್ಯ ಇದೆ. ಅದಕ್ಕಿಂತ ದೊಡ್ಡದಕ್ಕೆ ಹೋಗಿ ಕೊನೆಗೆ ಅದು ವಸ್ತು ರೂಪದಲ್ಲಿ ಲಭ್ಯ ಇಲ್ಲ ಅನ್ನುವಂಥದ್ದು ಯಾವಾಗ ನಿಮಗೆ ಸ್ಪಷ್ಟವಾಗ್ತದೋ, ಅಷ್ಟು ದೊಡ್ಡದು. ಎಷ್ಟು ಸೂಕ್ಷ್ಮ ವಸ್ತು ರೂಪದಲ್ಲಿ ಲಭ್ಯ ಇಲ್ಲ ಆದರೂ ಇದೆ, ಅಷ್ಟು ಸೂಕ್ಷ್ಮ. ಅಣೋಹೋ ಅಣೀಯಾನ್ ಅಹಮೇವ ತದ್ವತ, ಅಲ್ಲಿ ಹಾಕೋಬೇಕು ತದ್ವತ, ತದ್ವತ ಅಹಮೇವ ಮಹಾನ್. ಆ ಮಹಾನ್ ಅನ್ನೋ ಶಬ್ದಕ್ಕೆ ಮಹತೋ ಮಹೀಯಾನ್ ಉಪನಿಷತ್ ಬೇರೆ ಉಪನಿಷತ್ತಿನ ಹೇಳಿಕೆ, ತಪ್ಪೇನಿಲ್ಲ. ದೊಡ್ಡದಕ್ಕಿಂತ ಅತಿ ದೊಡ್ಡದು ತದ್ವತ, ಅದರಂತೆಯೇ ನಾನು ದೊಡ್ಡವನೂ ಆಗಿದ್ದೇನೆ. ಎಷ್ಟು ದೊಡ್ಡವನಾಗಿದ್ದೀಯ ಅದು ಹೇಳಬೇಕಾ? ಅಹಂ ವಿಶ್ವ, ಸೃಷ್ಟಿತವಾದ ಸಮಸ್ತ ವಿಶ್ವವು ನಾನೇ ಆಗಿದ್ದೇನೆ. ಹೀಗೆ ಆ ವಿಶ್ವಕ್ಕೆ ಒಂದು ವಿಶೇಷಣ ಕೊಡ್ತಾರೆ, ವಿಚಿತ್ರಂ ವಿಶ್ವ ಅಂದ್ರೇನು? ವಿವಿಧ ವಿವಿಧವಾದ ಭೇದಗಳಿಂದ ಕೂಡಿದ ವಿಶ್ವಂ. ಆ ವಿಚಿತ್ರ ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನ ಬರ್ಕೋದು, ವಿವಿಧ ವಿವಿಧವಾದ ಭೇದಗಳಿಂದ ಕೂಡಿದ ವಿಶ್ವಂ ವಿಚಿತ್ರಂ. ನೀವು ಕನ್ನಡದಲ್ಲಿ ವ್ಯವಹಾರದಲ್ಲಿ ಹೇಳ್ತೀರಿ ಚಿತ್ರ ವಿಚಿತ್ರವಾಗಿದೆಪ್ಪ ಅಂತ ಹೇಳ್ತಾರೆ. ಏನದ ಅರ್ಥ? ಅನೇಕ ವಿಧ ವಿಧವಾಗಿದೆ. ಮತ್ತಷ್ಟೇ, ಜಗತ್ತು ಎಷ್ಟು ವಿಧ ಇದೆ? ಅನೇಕ ವಿಧ ವಿಧವಾಗಿವೆ ಅಷ್ಟೇ. ಈ ಅನೇಕ ವಿಧ ವಿಧವಾದ ವಿಚಿತ್ರ ವಿಚಿತ್ರವಾದ ಈ ಜಗತ್ತಿಗೆ ಕಾರಣವಾದ ನಾನು, ನನ್ನಿಂದಲೇ ಹುಟ್ಟಿಕೊಂಡಿರುವ ಈ ಜಗತ್ತಿಗೆ ಕಾರಣವಾದ ನಾನು, ನನ್ನಲ್ಲಿಯೇ ಸ್ಥಿತವಾದ ಈ ಜಗತ್ತಿಗೆ ಕಾರಣನಾದ ನಾನು, ನನ್ನಲ್ಲಿಯೇ ಲಯಗೊಳ್ತಾ ಇರುವಂತಹ ಲಯಕ್ಕೆ ಕಾರಣನಾದ ನಾನು, ಸಾಮಾನ್ಯನಲ್ಲ, ಯಾವಾಗಿನಿಂದ ಇದೆಯಪ್ಪ ನೀನು? ಪುರಾತನ ಬ್ರಾಕೆಟ್ನೊಳಗೆ ಅನಾದಿ ಕಾಲದಿಂದಲೂ ಇದ್ದೇನೆ. ಪುರಾತನ ಅಹಂ ಪುರುಷ, ಪುರುಷೋತ್ತಮ ಇತ್ಯರ್ಥ. ಪುರುಷ ಮೀನ್ಸ್ ಪುರುಷೋತ್ತಮ, ನಾನು ಅತ್ಯಂತ ಶ್ರೇಷ್ಠನು. ಪುರುಷೋತ್ತಮ ಶ್ರೇಷ್ಠನು. ಅಹಮೀಶ, ನಾನೇ ಒಡೆಯನು. ಅಹಂ ಹಿರಣ್ಮಯ, ನಾನು ಅತ್ಯಂತ ಪ್ರಕಾಶಮಾನವಾಗಿದ್ದವನು. ಅಹಂ ಶಿವರೂಪಂ ಅಸ್ಮಿ, ನಾನು ಮಂಗಳ ಸ್ವರೂಪನೇ ಆಗಿದ್ದೇನೆ. ನನ್ನಿಂದ ಮಂಗಳ ಅಲ್ಲ, ನನ್ನಿಂದ ಮಂಗಳ ಆಗಬೇಕಾದಿಲ್ಲ, ನಾನು ಮಂಗಳವೇ ಆಗಿದ್ದರಿಂದಾಗಿ ಯಾರ್ಯಾರು ನನ್ನ ಕಡೆ ನೋಡ್ತಾರೋ ಅವ್ರಿಗೆಲ್ಲರಿಗೂ ಮಂಗಳವಾಗ್ತದೆ. ಮಾಯೆ ಕಡೆಗೆ ಯಾರು ನೋಡ್ತಾರೆ ಅವರೆಲ್ಲ ಅಮಂಗಳ ಭಾವದಲ್ಲಿ ಇರ್ತಾರೆ. ಅದಕ್ಕೆ ಸ್ವಾಮಿ ನಾವು ಮಂಗಳವಾರನೇ ಪೂಜೆ ಮಾಡಿದ್ವಿ. ಮಂಗಳಂ ಓಂ, ಮಂಗಳಂ ಓಂ, ಕಾರ ಮಂಗಳಂ ಓಂ, ನಮ ಶಿವಾಯ ಮಂಗಳಂ. ಚಂದ ಹಾಡ. ಅಹಂ ಶಿವರೂಪಂ ಅಸ್ಮಿ, ಮಂಗಳ ರೂಪನಾಗಿದ್ದೇನೆ, ಆದ್ದರಿಂದ ಸಮಸ್ತ ಸೃಷ್ಟಿಗೂ ಮಂಗಳ ಕಾರನಾಗಿದ್ದೇನೆ, ಮಂಗಳ ಕಾರಕನಾಗಿದ್ದೇನೆ. ಮಂಗಳ ಸ್ವರೂಪ, ಮಂಗಳ ಸ್ವರೂಪ, ಮಂಗಳ ಸ್ವರೂಪನೇ ಇನ್ನೊಬ್ಬರಿಗೆ ಮಂಗಳವನ್ನ ದಯಪಾಲಿಸಲಿಕ್ಕೆ ಸಾಧ್ಯ. ಅದು ಹೇಗಿದೆ ಅಂದ್ರೆ, ಈ ಸಿಂಪಲ್ ಹೇಳಿಕೆ, ಅಭದ್ರತೆಯಿಂದ ಭದ್ರತೆಯು ಸಾಧ್ಯವಿಲ್ಲ ಅಂತ ನಾವು ಜಿಜ್ಞಾಸ ಮಾಡಿದ್ವಿ, ನೆನಪಿದೆಯಾ? ಅಭದ್ರತೆಯಿಂದ ಭದ್ರತೆಯು ಸಾಧ್ಯವಿಲ್ಲ. ಒಬ್ಬರಿಗೆ ಭದ್ರತೆಯನ್ನು ಒದಗಿಸಬೇಕಾದ್ರೆ ಯಾರು ಭದ್ರತೆಯನ್ನು ಒದಗಿಸ್ತಾರೋ ಅವರು ಏನಾಗಿರ್ಬೇಕು? ಭದ್ರರಾಗಿರಬೇಕಪ್ಪ. ಅಲಗಾಡುವ ಗೂಟಕ್ಕೆ, ಅಲಗಾಡುವ ಮಳೆಗೆ ನಾವು ಭಾವಚಿತ್ರ ತೂಗು ಹಾಕ್ಲಿಕ್ಕೆ ಆಗುವುದಿಲ್ಲ. ಆ ಭಾವಚಿತ್ರ ತೂಗು ಹಾಕ್ಬೇಕಾದ್ರೆ ನಾವು ಏನು ಮಾಡ್ತೀವಿ? ಆ ಮೊಳೆಯನ್ನ ನಾವು ಅಲುಗಾಡಿಸಿ ನೋಡ್ತೀವಿ, ಒಂದು ಕೊಡ್ತೀವಿ, ಇನ್ನೂ ಅಲುಗಾಡ್ತದೆ, ಮತ್ತೊಂದು ಕೊಡ್ತೀವಿ. ಯಾವಾಗ ಇದನ್ನು ಅಲುಗಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಮಗೆ ಗಟ್ಟಿ ಆಗ್ತದೆ, ಆವಾಗ ನಾವೇನ್ ಮಾಡ್ತೀವಿ? ಅದಕ್ಕೊಂದು ಭಾವಚಿತ್ರವನ್ನು ತೂಗು ಹಾಕ್ತೀವಿ. ಅಲುಗಾಡುವ ಮೊಳೆ ಅಭದ್ರ, ಅದರಿಂದ ಭದ್ರತೆಯನ್ನು ಬಯಸಲು ಸಾಧ್ಯವಿಲ್ಲ. ತೂಗು ಹಾಕಿದ್ರೆ ಆ ಮೊಳೆ ಅಷ್ಟೇ ಅಲ್ಲ, ಆ ಭಾವಚಿತ್ರ ಸಹಿತವಾಗಿ ಕಳಚಿ ಹೋಗ್ತೈತೆ. ನಮ್ಮ ಹುಬ್ಬಳ್ಳಿ ಗಡಿಯಾರ ತೂಗ, ಕೊನೆಗೆ ಗಡಿಯಾರ ತುಂಡ ಆಗುತ್ತೆ. 200 ರೂಪಾಯಿ ಗಡಿಯಾರ, 200 ತುಂಡ ಆಗುತ್ತೆ. ಯಾವುದು ಸ್ವಯಂ ಭದ್ರತೆಯಿಂದ ಕೂಡಿದೆ ಅದು ಮಂಗಳಕಾರಕ. ಆದ್ರಿಂದ ನಾನು ಸಮಸ್ತ ಸೃಷ್ಟಿಗೆ ಮಂಗಳವನ್ನು ಉಂಟು ಮಾಡುವಂತಹ ಮಂಗಳ ಸ್ವರೂಪನೇ ಆಗಿದ್ದೇನೆ. ಅಹಮಸ್ಮಿ ಆಗಿದ್ದೇನೆ. ಅಪಾಣಿ ಪಾದೋಹಮಚಿ ಅಪಾಣಿ ಪಾದೋಹಮಚಿತ್ಯ ಶಕ್ತಿ, ಅಪಾಣಿ ಪಾದೋಹಮಚಿತ್ಯ ಶಕ್ತಿ, ಅಪಾಣಿ ಪಾದೋಹಮ ಚಿಂತ್ಯ ಶಕ್ತಿ ಪಶ್ಯಾಮ್ಯ ಚಕ್ಷುಸ್ಯ ಶೃಣೋಮ್ಯ ಕರ್ಣ ಪಶ್ಯಾಮ್ಯ ಚಕ್ಷುಸ್ಯ ಶೃಣೋಮ್ಯ ಕರ್ಣ ಅಹಂ ವಿಜಾನಾಮಿ ವಿವಿಕ್ತ ರೂಪಃ ನ ಚಾಸ್ತಿ ವೇತ್ತ ಮಮ ಚಿತ್ ಸದಾಹಂ ಅಪಾಣಿ ಪಾದೋಹಮ ಚಿಂತ್ಯ ಶಕ್ತಿ ಪಶ್ಯಾಮ್ಯ ಚಕ್ಷುಸ್ಯ ಶೃಣೋಮ್ಯ ಕರ್ಣ ಅಹಂ ವಿಜಾನಾಮಿ ವಿವಿಕ್ತ ರೂಪಃ ನ ಚಾಸ್ತಿ ವೇತ್ತ ಮಮ ಚಿತ್ ಸದಾಹಂ ಅಪಾಣಿ ಪಾದ ಅಹಂ ಅಚಿಂತ್ಯ ಶಕ್ತಿ ಪಶ್ಯಾಮಿ ಏನು ಮುಂದೆ ಪಶ್ಯಾಮಿ ಅಚಕ್ಷು ಶೃಣೋಮಿ ಅಕರ್ಣ ಅಹಂ ವಿಜಾನಾಮಿ ವಿವಿಕ್ತ ರೂಪಃ ನ ಚ ಅಸ್ತಿ ವೇತ್ತ ಮಮ ಚಿತ್ ಸದಾ ಅಹಂ ಅದೆಲ್ಲ ಆಯ್ತಾ ಓಕೆ ನೋಡ್ರಿ ಅಹಂ ಯಾವ ಅಹಂ ಮೇಲೆ ಹೇಳಿದ ಅಹಮಸ್ಮಿ ಮೇಲೆ ಹೇಳಿದ ನೋಡ್ರಿ ಅಹಮಸ್ಮಿ ಏನ್ ಅಹಮಸ್ಮಿ ಬ್ರಹ್ಮ ಅಹಮಸ್ಮಿ ಎಂತ ಬ್ರಹ್ಮ ನಾನಿದ್ದೇನೆ ಹಿರಣ್ಮಯ ಅಹಮಸ್ಮಿ ಪುರುಷ ಅಹಮಸ್ಮಿ ಅಹಂ ಈಶ ಪುರಾತನ ಅಹಮಸ್ಮಿ ಆ ಅಹಂ ಆ ಶುದ್ಧ ಕೇವಲ ಸಚ್ಚಿದಾನಂದ ಚೈತನ್ಯನಾದ ನಾನು ಹೇಗಿದ್ದೇನೆ ಅಂತಂದ್ರೆ ಅಹಂ ಅಪಾಣಿ ಪಾದ ಅಪಾಣಿ ಅಪಾದ ಅಂತ ಹೇಳೋ ಅವಶ್ಯಕತೆ ಇಲ್ಲ ಕಾಲು ಕೈ ಇಲ್ದವನು ಅಂತ ಹೇಳ್ತೇವೆ ಕಾಲಿಲ್ದವನು ಕೈ ಇಲ್ದವನು ಅಂತ ಹೇಳಿಕ್ ಹೋಗೋದಲ್ಲ ಕಾಲು ಕೈ ಇಲ್ಲದೆ ಇದ್ದವನು ಅಂತ ಹೇಳಿದಾಗ ಇಲ್ಲಿ ಅಪಾಣಿ ಅಪಾದಂ ನನಗೆ ಕಾಲು ಕೈಗಳಿಲ್ಲ ಆದರೂ ಸಮಸ್ತ ಸೃಷ್ಟಿಯನ್ನು ತಿರುಗಾಡುತ್ತೇನೆ ಇದರ್ಥೇನು ಎಲ್ಲೆಲ್ಲಿಯೂ ನಾ ಇದ್ದೇನೆ ಹೋಗಲಾರದೇ ಹೋಗುತ್ತೇನೆ ಮಾಡಲಾರದೆ ಮಾಡುತ್ತೇನೆ ಎಲ್ಲೆಲ್ಲಿಯೂ ನಾನೇ ಇರುತ್ತೇನೆ ಅಚಿಂತ್ಯ ಶಕ್ತಿ ನನ್ನಲ್ಲಿ ಎಂಥ ಶಕ್ತಿ ಇದೆ ಅಂತಂದ್ರೆ ಅದನ್ನ ಚಿಂತನೆಗೆ ತಂದುಕೊಳ್ಳೋದು ಕೂಡ ಅಸಾಧ್ಯ ಅಂತ ಶಕ್ತಿ ನನ್ನ ಹತ್ರ ಇದೆ ಅಚಕ್ಷು ಪಶ್ಯಾಮಿ ನನಗೆ ಕಣ್ಣಿಲ್ಲ ಆದರೆ ಎಲ್ಲವನ್ನೂ ನಾನು ನೋಡುವ ಸಾಧ್ಯತೆ ಇದೆ ಹಾಗೆ ಕೇವಲ ಚೈತನ್ಯ ಎಲ್ಲವೂ ಅನ್ನವದ ಚೈತನ್ಯದಲ್ಲೇ ಇದೆ ಚೈತನ್ಯದ ಸಾನ್ನಿಧ್ಯದಲ್ಲಿ ಎಲ್ಲವೂ ಇದೆ ಸಾಕ್ಷಿಯ ಸಾನ್ನಿಧ್ಯದಲ್ಲಿ ಎಲ್ಲವೂ ಇದೆ ಅಕರ್ಣ ಶೃಣೋಮಿ ನನಗೆ ಕರ್ಣಗಳೇ ಇಲ್ಲ ಆದರೆ ಎಲ್ಲವೂ ನನಗೆ ಕೇಳಿಸುತ್ತದೆ ಹೇಗೆ ಕೇಳಿಸ್ಕೊತೀಯ ನಾನು ಚೈತನ್ಯವೇ ಆಗಿದ್ದೇನೆ ವಿವಿಕ್ತ ರೂಪ ನನಗೆ ಯಾವ ರೂಪಗಳು ಇಲ್ಲ ನನಗೆ ಯಾವ ರೂಪ ಇಲ್ಲದೆ ಹೋದರೂ ಕೂಡ ನನ್ನನ್ನು ನಾನು ಚೆನ್ನಾಗಿ ತಿಳಿಯುತ್ತೆ ಅಹಂ ವಿಜಾನಾಮಿ ನನಗಿರುವ ಶರೀರವನ್ನು ನಾನು ತಿಳಿಯುತ್ತೇನೆ ಪ್ರಶ್ನೆ ಇಲ್ಲ ನನಗಿರುವ ನ್ಯೂನ್ಯತೆಗಳನ್ನು ನಾನು ಗುರುತಿಸ್ತೇನೆ ಪ್ರಶ್ನೆ ಇಲ್ಲ ನನಗೆ ರೂಪವೇ ಇಲ್ಲ ಆದರೂ ನನ್ನನ್ನು ನಾನು ನೋಡ್ತೇನೆ ನನಗೆ ರೂಪವೇ ಇಲ್ಲ, ಆದರೂ ನನ್ನನ್ನು ನಾನು ನೋಡ್ತೇನೆ, ಇದರಷ್ಟೇನು ನಾನು ಯಾರು ಎನ್ನುವುದು ನನಗೆ ಸ್ಪಷ್ಟ ಇದೆ. ಹಾಗೆ ಬರ್ಕೋಬೇಡಿ, ಬೇರೆ ಯಾವ ಶಬ್ದ ಬರ್ಕೋಬೇಡಿ. ಅಂಗವಿಕಲತೆಯಿಂದ ನಾನು ಯಾರು ಅನ್ನುವುದು ನನಗೆ ಕಾಣಿಸ್ತದೆ. ನನ್ನ ಶರೀರ ಧರ್ಮದಿಂದ ನಾನು ಯಾರು ಅನ್ನುವುದು ನನಗೆ ಕಾಣ್ತದೆ. ಇವು ಯಾವೂ ಇಲ್ಲದೆ ಇದ್ದಂತಹ ನಾನು ನನ್ನನ್ನು ನಾನು ಕಾಣ್ತೀನಿ, ನನ್ನನ್ನು ನಾನು ಕಾಣ್ತೀನಿ. ಯಾವ ಬೆಳಕಿನ ಅವಶ್ಯಕತೆ ಇಲ್ಲ, ಯಾವ ಸ್ಪರ್ಶದ ಅವಶ್ಯಕತೆ ಇಲ್ಲ, ಇವು ಯಾವ ಇಂದ್ರಿಯಗಳ ಅವಶ್ಯಕತೆ ಇಲ್ಲದೇನೆ, ಸಹಾಯವಿಲ್ಲದೇನೆ ನಾನು ನನ್ನನ್ನ ಕಾಣ್ತೀನಿ, ಸ್ಪಷ್ಟವಾಗಿ ಕಾಣ್ತೀನಿ. ಕನ್ನಡಿಯಲ್ಲಿ ನನ್ನನ್ನು ನಾನು ಕಂಡಾಗ ಇನ್ನೂ ಸ್ವಲ್ಪ ಮಸುಕ ಮಸುಕಾಗಿ ಕಾಣಬಹುದು. ಆ ಕನ್ನಡಿಯ ಮೇಲ್ಮೈ ನ್ಯೂನ್ಯತೆಯಿಂದಾಗಿ ಧೂಳು ಹೊಲಸು ಕಾರ್ಬನ್ನು ಹೊಗೆಯೋ ತುಂಬಿಕೊಂಡಿರುವಾಗ ನಾನು ಕನ್ನಡಿಯಲ್ಲಿ ನನ್ನನ್ನು ಸ್ಪಷ್ಟವಾಗಿ ಗುರುತಿಸಲಿಕ್ಕಿಲ್ಲ. ಆದರೆ ಅದಕ್ಕಿಂತ ಹೆಚ್ಚು ಸ್ಪಷ್ಟವಾಗಿ ನನ್ನನ್ನು ನಾನು ಕಂಡೇನಿ, ಸ್ಪಷ್ಟವಾಗಿ ಕಂಡೇನಿ. ನನ್ನನ್ನು ನಾನು ಸ್ಪಷ್ಟವಾಗಿ ಕಾಣಲಿಕ್ಕೆ ಮೊತ್ತ ಮೊದಲಿಗೆ ನನ್ನ ಸ್ಟೇಟ್ಮೆಂಟ್ ಏನು, ನಾನಿದ್ದೇನೆ, ಇದ್ರೆ ಕಾಣ್ತೇನೆ, ಇಲ್ಲದೆ ಹೋದ್ರೆ ಹೆಂಗ್ ಕಾಣ್ತೇನೆ ನಾನು. ನನ್ನ ಸ್ಪಷ್ಟತೆಯ ಎರಡನೇ ಲಕ್ಷಣ ನಾನು ಚೈತನ್ಯವಾಗಿದ್ದೇನೆ, ಚೈತನ್ಯನೇ ನಾನು, ಇರುವಿಕೆಯೇ ನಾನು. ಈ ಚೈತನ್ಯ ಇದು ಅನಂತವಾಗಿದ್ದರಿಂದಾಗಿ ಅನಂತನೇ ನಾನು, ನನ್ನನ್ನು ನಾನು ಕಂಡೆ, ಅದಕ್ಕಿಂತ ಸ್ಪಷ್ಟವಾಗಿ ಕಂಡೆ. ಯಾವುದಕ್ಕಿಂತ ಸ್ಪಷ್ಟವಾಗಿ? ಕನ್ನಡಿಯಲ್ಲಿಯ ನನ್ನ ಪ್ರತಿಬಿಂಬಕ್ಕಿಂತ ನಾನು ನನ್ನನ್ನು ಕಂಡೆ. ಹೇಳಪ್ಪ, ನಿನಗೆಷ್ಟು ಕೈಗಳಿವೆ? ವಿಶ್ವವನ್ನೇ ವ್ಯಾಪಿಸಿದಷ್ಟು ಕೈಗಳು, ಆದ್ರೆ ನನಗೆ ಕೈಗಳೇ ಇಲ್ಲ. ವಿಶ್ವವನ್ನೇ ವ್ಯಾಪಿಸಿದಷ್ಟು ಪಾದಗಳು, ಆದ್ರೆ ನನಗೆ ಪಾದಗಳೇ ಇಲ್ಲ. ವಿಶ್ವದ ಎಲ್ಲ ಶಬ್ದಗಳನ್ನು ಕೇಳಿ ಬರ್ತಾವೆ, ಆದ್ರೆ ನನಗೆ ಕಿವಿಗಳೇ ಇಲ್ಲ. ಸಮಸ್ತ ವಿಶ್ವವನ್ನು ನಾನು ನೋಡ್ತಾ ಇದ್ದೇನೆ, ಆದರೆ ನನಗೆ ಕಣ್ಣುಗಳಿಲ್ಲ. ನನಗೆ ರೂಪರಹಿತವಾಗದೆ ಇದ್ರೂ ಕೂಡ ನಾ ಕಂಡೆ. ಯಾರನ್ನ ಕಂಡೆ? ನನ್ನನ್ನು ಕಂಡೆ. ನಿಸ್ಸಂಶಯವಾಗಿ, ನಿಸ್ಸಂದೇಹವಾಗಿ, ವಿಸ್ಪಷ್ಟವಾಗಿ, ಪ್ರಶ್ನಾತೀತವಾಗಿ ನಾ ಕಂಡೆ, ನನ್ನನ್ನು ನಾನು ಕಂಡೆ. ಆಲ್ಮೋಸ್ಟ್ ಉಪನಿಷತ್ ಮುಗಿದು ಬಂದದೀಗ. ಅವನು ಬಂದಿದ್ದ ಆ ಒಂದು ರಾ ಸ್ಥಿತಿಯಲ್ಲಿ ಬಂದಿದ್ದ ಅವನು. ಈಗ ಅವನು ಹೇಳ್ಕೊಂಡು ಹೋಗ್ತಾನೆ, ನಾನು ಕಂಡೆ, ನನ್ನನ್ನು ನಾನು ಕಂಡೆ ಅಂದ್ರೇನು, ನನ್ನನ್ನು ನಾನು ಅರಿತೆ. ಅದರರ್ಥ ಏನೋ, ನಾನು ಯಾರು ಎನ್ನುವುದು ನನಗೆ ಸ್ಪಷ್ಟವಾಗಿ ಹೋಯಿತು, ನನ್ನ ಸಂದೇಹ ಸಂಶಯಗಳು ನಿವಾರಣೆ ಆಗುವುದು. ನಾನು ಕಂಡೆ, ನನ್ನನ್ನು ನಾನು ಕಂಡೆ. ನಚ ಅಸ್ಥಿ ವೇತ್ತ, ನನ್ನನ್ನು ನಾನು ಕಂಡೆ. ಆದರೆ ನನ್ನನ್ನು ಮತ್ತಾರೂ ತಿಳಿಯಲಾರದು. ವಸ್ತುಗಳನ್ನ, ಪದಾರ್ಥಗಳನ್ನ, ಶಬ್ದಗಳನ್ನು ತಿಳಿದಂತೆ ನನ್ನನ್ನು ಯಾರೂ ಮತ್ತಾರೂ ಬೇರೆ ನನ್ನನ್ನು ತಿಳಿಯಲಾರದು. ನಚ ಅಸ್ಥಿ ಮಮ ವೇತ್ತ, ಮಮ ವೇತ್ತ, ನನ್ನನ್ನ ಇತರರು ಯಾರೂ ತಿಳಿಯುವ ಸಾಧ್ಯತೆ ಇಲ್ಲ. ಹೇಳ್ರಿ, ಯಾಕೆ ತಿಳಿಯುವ ಸಾಧ್ಯತೆ ಇಲ್ಲ? ಅಲ್ಲ ಅಲ್ಲ, ಎರಡು ಉತ್ತರ ತಪ್ಪು. ಅದು ಕೂಡ ತಪ್ಪು. ಜನರು ಸಾಮಾನ್ಯವಾಗಿ ಇಂದ್ರಿಯಗಳಿಂದ ತಿಳಿಯುತ್ತಾರೆ. ಜ ಜನರು ಸಾಮಾನ್ಯವಾಗಿ ಜ್ಞಾನವನ್ನ ಹೇಗೆ ಪಡೀತಾರೆ, ಇಂದ್ರಿಯಗಳಿಂದ ಜ್ಞಾನ ಪಡೀತಾರೆ. ಹಾಗೆ ನನ್ನನ್ನು ತಿಳಿಯಲಾರರು, ಹಾ ನೀ ಇಲ್ಲ ಇಲ್ಲ ಅದೇನು ತಿಳಿತಾರೋ, ಅದು ನೀ ಇಲ್ಲ ಇಲ್ಲ ಅಲ್ಲ ನಾ ಇದ್ದೇನೆ. ಆದರೆ ಅವರು ಅಂದುಕೊಂಡಂತೆ ನನ್ನನ್ನು ತಿಳಿಯಲಾರರು. ಮಮ ವೇತ್ತ ನಚ ಅಸ್ತಿ. ಆದ್ರೆ ನನ್ನನ್ನು ನಾನು ಕಂಡೆ ಹೇಗೆ, ಸದಾ ಚಿತ್ ಅಹಂ, ಸದಾ ಸತ್ ಚಿತ್ ಆನಂದವೇ ನಾನು ಎಂದು ನನ್ನನ್ನು ನಾನು ಕಂಡೆ. ವೇದೈರನೇಕೈರಹಮೇವ ವೇದ್ಯ, ವೇದಾಂತಕೃದ್ವೇದ ವಿದೇವ ಚಾಹಂ. ನ ಪುಣ್ಯ ಪಾಪೇ ಮಮ ನಾಸ್ತಿ ನಾಶಃ, ನ ಜನ್ಮ ದೇಹೇಂದ್ರಿಯ ಬುದ್ಧಿರಸ್ತಿ. ವೇದೈರನೇಕೈರಹಮೇವ ವೇದ್ಯಃ, ವೇದಾಂತ ಕೃದ್ವೇದ ವಿದೇವ ಚಾಹಂ. ನ ಪುಣ್ಯ ಪಾಪೇ ಮಮ ನಾಸ್ತಿ ನಾಶಃ, ನ ಜನ್ಮ ದೇಹೇಂದ್ರಿಯ ಬುದ್ಧಿರಸ್ತಿ. ಹೌದಪ್ಪ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಉಪವೇದ ಇತ್ಯಾದಿ ಇತ್ಯಾದಿ ಅನೇಕ ವೇದಗಳಿವೆ. ಆ ಅನೇಕ ವೇದಗಳಲ್ಲಿ ಕರ್ಮಕಾಂಡ ಮತ್ತು ಜ್ಞಾನಕಾಂಡ ಅಂತ ಭಾಗಗಳನ್ನು ಮಾಡಿದ್ದಾರೆ. ಕರ್ಮಕಾಂಡವು ಜ್ಞಾನಕಾಂಡದ ವಿರೋಧಿ ಅಲ್ಲ, ಅಥವಾ ಜ್ಞಾನಕಾಂಡವು ಕರ್ಮಕಾಂಡದ ವಿರೋಧಿ ಅಲ್ಲ. ಅವು ಏನು ಅಂತಂದ್ರೆ, ಯಾವುದು ಒಬ್ಬ ವ್ಯಕ್ತಿ ಪರಮ ಪುರುಷಾರ್ಥವನ್ನು ಸಾಧಿಸಲಿಕ್ಕಾಗಿ ಈ ವೇದದ ಪೂರ್ವ ಭಾಗದ ಮಾರ್ಗದರ್ಶನವನ್ನು ಪಡಿತಾ ನಿಸ್ವಾರ್ಥವಾದ ನಿರಪೇಕ್ಷ ಭಾವದಿಂದ ಕೂಡಿದ ಈಶ್ವರ ಸೇವೆಯಲ್ಲಿ ತೊಡಗಿದ್ದೇ ಆಗಿದ್ದಾದರೆ ಆ ಮೂಲಕವಾಗಿ ಅವನು ಚಿತ್ತಶುದ್ಧಿಯನ್ನು ಹೊಂದಿ ಸದ್ಗುರುವನ್ನು ಪ್ರಾಪ್ತ ಮಾಡಿಕೊಂಡು ವೇದಾಂತದ ಮಹಾವಾಕ್ಯಗಳ ಉಪದೇಶವನ್ನು ಪಡೆಯುವುದರ ಮೂಲಕವಾಗಿ ಮೋಕ್ಷವನ್ನು ಹೊಂದುತ್ತಾನಲ್ಲವೋ. ಆದ್ದರಿಂದ ಎಲ್ಲ ವೇದಗಳ ಗುರಿ ಏನು, ಮೋಕ್ಷ ಅಂದ್ರೆ ಏನು, ಬ್ರಹ್ಮ ಪ್ರಾಪ್ತಿ. ವೇದೈಹಿ ಅನೇಕೈಹಿ ವೇದೈಹಿ ಅಹಮೇವ ವೇದ್ಯ. ವೇದ್ಯ ಅಂದ್ರೆ ತಿಳಿದುಕೊಳ್ಳಬೇಕಾದ ಅಂತಿಮ ವಿಷಯ, ತಿಳಿದುಕೊಳ್ಳಬೇಕಾದ ಅಂತಿಮ ವಿಷಯ. ಇದನ್ನು ತಿಳಿದ ನಂತರ ಇನ್ನೊಂದು ತಿಳಿಯುವುದು ಬಾಕಿ ಉಳಿಬಾರದು. ಅಂತಿಮ ವಿಷಯ ಏನದು, ಅಂತಿಮ ವಿಷಯ ಜ್ಞಾತ್ವ ಪುನಃ ಮೃತ್ಯು ಸಂಸಾರಂ ನ ಗಚ್ಚತಿ. ಯಾವುದನ್ನ ತಿಳಿಯುವುದರಿಂದ ಮತ್ತೆ ಮತ್ತೆ ಅವನು ಪುನಃ ಅಂದ್ರೆ ಮತ್ತೆ ಮತ್ತೆ ಈ ಮೃತ್ಯು ಸಂಸಾರದಲ್ಲಿ ಅವನು ಹೋಗುವುದಿಲ್ಲವೋ, ಅದು ಅಂತಿಮ ತಿಳಿಯು. ಯಾವುದನ್ನ ತಿಳಿಯುವುದರಿಂದ ಅವನು ಪುನಃ ಮತ್ತೆ ಜನ್ಮ ಮರಣಗಳ ಸಂಸಾರ ಚಕ್ರದಲ್ಲಿ ಪ್ರವೇಶಿಸುವುದಿಲ್ಲವೋ, ಅದು ಎಲ್ಲ ವೇದಗಳ ಅಂತಿಮ ವೇದ್ಯ. ಅನೇಕ ವೇದೈಹಿ ಅಹಮೇವ ವೇದ್ಯ. ಆಯ್ತು, ಈ ವೇದಗಳನ್ನ ಯಾರು ಮಾಡಿದ್ರು, ಈ ವೇದಾಂತವನ್ನ ಯಾರು ಹೇಳಿಕೊಟ್ರು, ಮತ್ತ ಮೊದಲಿಗೆ ಯಾರು ಹೇಳಿಕೊಟ್ರು, ಅದು ಹೇಳ್ತಾರೆ ಏನು, ವೇದಾಂತ ಕೃತ್. ವೇದಾಂತ ಕೃತ್, ವೇದ ಮತ್ತು ವೇದಾಂತಗಳನ್ನು ರಚಿಸಿದವನು ನಾನೇ, ಕರ್ತೃ ವೇದ ಕರ್ತೃ ನಾನೇ, ವೇದಾಂತ ಕರ್ತೃ ನಾನೇ. ಓಹೋ, ನೀನು ಈ ವೇದ ವೇದಾಂತಗಳನ್ನ ಮಾಡಿ ಉಪದೇಶಿಸಿದ್ದೆಲ್ಲವೋ ಅವುಗಳನ್ನ ತಿಳಿದವರು ಯಾರು? ನಾನೇ ವೇದವಿತ್, ನಾನೇ ಅಹಮೇವ ವೇದವಿತ್ ಅಹಮೇವ. ಆತಪ್ಪ, ಅದಕ್ಕಿಂತ ಪೂರ್ವದಲ್ಲಿ ನೀನು ಏನೋ ಕರ್ಮಗಳನ್ನು ಮಾಡಿ ಪಾಪ ಪುಣ್ಯ ಗಳಿಸಿದ್ದಲ್ಲ, ಅವೆಲ್ಲ ಯಾರು? ಪುಣ್ಯವು ನಾನೇ, ಪಾಪವು ನಾನು. ಆದರೆ ಆ ಪುಣ್ಯ ಪಾಪಗಳಿಂದ ಮೇ ನಾಶ ನ ಅಸ್ತಿ, ಆ ಪುಣ್ಯ ಪಾಪಗಳು ನಶಿಸಿ ಹೋದಾವೇ ವಿನಃ ನನಗೆ ಅವುಗಳಿಂದ ಯಾವ ನಾಶವೂ ಇಲ್ಲ. ನ ಪುಣ್ಯ ಪಾಪೇ ಮಮ ನಾಸ್ತಿ ನಾಶ, ನ ಜನ್ಮ ದೇಹ ಇಂದ್ರಿಯ ಬುದ್ಧಿ ಅಸ್ತಿ. ನನಗೆ ಜನ್ಮ ಇಲ್ಲ, ನನಗೆ ದೇಹ ಇಲ್ಲ, ನನಗೆ ಇಂದ್ರಿಯಗಳಿಲ್ಲ, ನನಗೆ ಬುದ್ಧಿನ ಇಲ್ಲ. ಡಬಲ್ ಅಂಡರ್ಲೈನ್. ಅವ ಏನ್ ಜಾಣರಿ ಆತ್ಮ ಅನ್ಬೇಡ್ರಿ, ಯಾಕೆ ಆತ್ಮನಿಗೆ ಬುದ್ಧಿನೇ ಇಲ್ಲ. ಗುಡ್ ಬಾಯ್ ಅಂತ ಒಬ್ಬನಿಗೆ ಹೇಳಿದೆ ನಾನು, ಎರಡನೇ ಹುಡುಗನ ಗುಡ್ ಬಾಯ್. ಆಮೇಲೆ ಅವನು ಹಿಂಗ ಮುಖ ನೋಡ್ದ, ಏನಂದೆ ಗೊತ್ತಾಯ್ತ? ಗೊತ್ತಾಗ್ತದೆ ಅಂದ್ರೆ ಹೇಳು, ಗುಡ್ ಬಾಯ್ ಅಂದ್ರೆ ಏನ್ ಹೇಳು? ನಾ ಜಾಣಿದ್ದೇನ್ರಿ ಅಂದ. ಪರವಾಗಿಲ್ಲ, ಅರ್ಥ ಮಾಡ್ಕೊಂಡೀಯ ಅಂತ ಅಂದ್ಕೊಂಡೆ ಮನುಷ್ಯನಾಗ. ಮಕ್ಕಳಿಗೆ ಅನ್ಬಹುದು, ಫ್ರೆಂಡ್ಸ್ಗೆ ಗುಡ್ ಫ್ರೆಂಡ್ ಅನ್ಬಹುದು. ಹಂಗೆ ಆತ್ಮ ಗುಡ್ ಆತ್ಮ ಇಲ್ಲಪ್ಪ, ಆತ್ಮ ಗುಡ್ ಆತ್ಮನೂ ಅಲ್ಲ, ಬ್ಯಾಡ್ ಆತ್ಮನೂ ಅಲ್ಲ. ಪುಣ್ಯ ಪಾಪ ಯಾವುಗಳಿಗೂ ಅವನು ಒಳಪಡುವುದಿಲ್ಲ. ಬುದ್ಧಿಗೆ ನ ಅಸ್ತಿ, ಬುದ್ಧಿ ಕೂಡ ಅವನಿಗಿಲ್ಲ. ಅರ್ಥ ಏನು? ಯಾವುದೇ ಉಪಕರಣಗಳ ಕಟ್ಟುಪಾಡಿಗೆ ಆತ್ಮನು ಸಿಲುಕಿಲ್ಲ. ಜಸ್ಟ್ ಇಮ್ಯಾಜಿನ್, ಈ ಉಪದೇಶವನ್ನು ಪಡೆದು ಅವನ ಸಂದೇಹ ಸಂಶಯಗಳು ಇಷ್ಟು ಸ್ಪಷ್ಟವಾಗಿ ನಿವಾರಿಸಲ್ಪಟ್ಟಾಗ ಅವನಿಗೆ ಎಷ್ಟು ಎಕ್ಸ್ಲೇಮ್, ಆನಂದದಲ್ಲಿ ಕುಣಿತಿರ್ಬೋದು. ನನಗೆ ಐ ಆಮ್ ಶೂರ್ ಪರ್ವತದಿಂದ ಪರ್ವತಕ್ಕೆ ಜಿಗಿದಿರ್ಬೋದು ಬಹುಶಃ ಅವನಿಗೆ ಅಷ್ಟು ಆನಂದ. ರಾಮತೀರ್ಥರು ಅಂತ ಇದ್ದರು, ಉತ್ತರ ಕಾಶಿಯಲ್ಲಿ ಜಲಸಮಾಧಿ ತಗೊಂಡು, ವಿವೇಕಾನಂದಗಿಂತ ಪೂರ್ವದಲ್ಲಿ. ವಿವೇಕಾನಂದಗಿಂತ ಮುಂಚೆ ಮೊಟ್ಟ ಮೊದಲಿಗೆ ಅಮೆರಿಕಕ್ಕೆ ಹೋಗಿ ಬಂದವರು ರಾಮತೀರ್ಥ. ಅವರು ಯಾವುದೇ ಪರಂಪರೆಗೆ ಸಿಕ್ಕಾಕೊಂಡವರಲ್ಲ, ಆದರೆ ಧೀಮಂತ ವೇದಾಂತಿಯವರು, ಅತ್ಯಂತ ಶ್ರೇಷ್ಠ ವೇದಾಂತಿ. ವೇದಾಂತದ ಪತಾಕೆಯನ್ನು ಮೊಟ್ಟ ಮೊದಲಿಗೆ ಅಮೆರಿಕ ದೇಶಕ್ಕೆ ಹಾರಿಸಿ ಬಂದವರು ಅವರು, ರಾಮತೀರ್ಥ. ಸ್ವಾಮಿ ರಾಮ ಅಲ್ಲ ಮತ್ತೆ, ಇದು ರಾಮತೀರ್ಥ, ಇವರು ಬೇರೆ. ಇವರು ಜಲಸಮಾಧಿಯನ್ನು ತಗೊಂಡು, ಆ ಜಲಸಮಾಧಿಯನ್ನು ತೆಗೆದುಕೊಂಡಂತಹ ಸಮಯದಲ್ಲಿ ಆನಂದವಾಗಿ ಎರಡು ಕೈಗಳನ್ನು ಎತ್ತಿ, ಓ ಪಕ್ಷಿಗಳೇ ನಿಮ್ಮಲ್ಲಿ ನಾನು ಲೀನನಾಗ್ತಾ ಇದ್ದೇನೆ, ಓ ಗಾಳಿಯೇ ನಾನು ನಿಮ್ಮಲ್ಲಿ ಒಂದಾಗ್ತಾ ಇದ್ದೇನೆ, ಓ ಆಕಾಶವೇ ನಿನಗೂ ನನಗೂ ಯಾವ ವ್ಯತ್ಯಾಸ ಇಲ್ಲ, ನಿನ್ನಲ್ಲಿ ಒಂದಾಗ್ತಾ ಇದ್ದೆ. ಕೊನೆಗೆ ಅವರು 15 ಪುಸ್ತಕ ಬರೆದವರು, 15ನೇ ಪುಸ್ತಕದ ಕೊನೆಯ ಪುಟದಲ್ಲಿ ಈ ವಾಕ್ಯಗಳಿವೆ. ಆ ಮಹಾ ಆ ಬುಕ್ ನೀವು ಓದಬೇಕು. ಅದರ ಒಂದು ಭಾಗ ಏನೋ ಖೋಡೆಯವರು ಪ್ರಿಂಟ್ ಮಾಡಿ ಪ್ರಚಾರ ಮಾಡಿದ್ರು, ಆಮೇಲೆ ಬಿಟ್ಟುಬಿಟ್ರು, ಬಾಕಿ ಎಲ್ಲ ಭಾಗಗಳನ್ನು ಮಾಡಲಿಲ್ಲ. ರಾಮತೀರ್ಥರು ಆ ಒಂದು ಭಾಗ ಕೂಡ ಈಗ ಎಲ್ಲೂ ಸಿಗೋದಿಲ್ಲ, ಔಟ್ ಆಫ್ ಪ್ರಿಂಟ್. ಇದ್ದವರು ಓದೋದಿಲ್ಲ, ಇಲ್ಲದೆ ಇದ್ದರೂ ಸಿಗೋದಿಲ್ಲ. ಹೆಂಗಿದೆ ನೋಡಿ, ಮಜಾ ಇದೆಯಲ್ಲ. ಯಾರ ಮನೆಯಲ್ಲಿ ಆವಾಗ ಫ್ರೀ ಕಾಪಿ ಅಂತ ತಂದು ಇಟ್ಕೊಂಡ್ರೋ ಅವರು ಅದನ್ನು ತಂದು ಓದಿಲ್ಲ. ಈಗ ನಿಮಗೆಲ್ಲ ಓದಬೇಕಾಗಿದೆ, ಅದು ನಿಮಗೆ ಲಭ್ಯ. ನಾ ಅಂದ್ಕೊಂಡಿದ್ದೆ ಅದು ಎಲ್ಲಾದರೂ ಒಂದು ಕಡೆ ಲಭ್ಯ ಆದ್ರೆ ನಾನೇ ಪ್ರಿಂಟ್ ಹಾಕ್ಸಿಬಿಡೋಣ ಅಂತ. ಅದು ಲಭ್ಯ ಆಗ್ತಾ ಇದೆ. ಇಂಗ್ಲಿಷ್ ಅವ್ರ ಉಪನ್ಯಾಸಗಳೆಲ್ಲ ಇಂಗ್ಲಿಷ್ನಲ್ಲಿ. ಆ ಮೊದಲ ಅದೇನು ಗ್ರಂಥ ಇವೆ ಅವೆಲ್ಲ ಇಂಗ್ಲಿಷ್ನೊಳಗೆ ಇವೆ. ನನ್ನ ಎಕ್ಸಾಕ್ಟ್ ವರ್ಡಿಂಗ್ಸ್ ಗೊತ್ತಿಲ್ಲ. ವುಡ್ಸ್ ಇನ್ ಹಿಮಾಲಯ ಅಂತ ಅದ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಇಷ್ಟು ದಪ್ಪ ಇದೆ. ವುಡ್ಸ್ ಇನ್ ಹಿಮಾಲಯ ಹಿಂಗೆ ಹಿಂಗ್ ಎಕ್ಸಾಕ್ಟ್ ವರ್ಡಿಂಗ್ಸ್ ಗೊತ್ತಿಲ್ಲ. ನಾನು ಅವರು ಹೇಳ್ತಾರೆ ಹೇಗೆ ಜ್ಞಾನ ಹೇಳ್ತಾರೆ ಅಂದ್ರೆ ಅದನ್ನ ಗುರುತಿಸಬಹುದು ಹೇಗೆ ಈ ಪ್ರಕೃತಿಯ ಜೊತೆ ಸಮಸ್ತ ಸೃಷ್ಟಿಯು ತಾನೇ ಅನ್ನುವುದು ಹೇಗಿರುತ್ತದೆ ಅನ್ನೋದನ್ನ ನಾವು ಇಲ್ಲಿ ಅವರ ಈ ಕೊನೆಯ ಹೇಳಿಕೆಯಲ್ಲಿ ನಾವು ಅದನ್ನ ಗುರುತಿಸಬಹುದು ಅಂತ. ನ ಭೂಮಿ ರಾಪೋ ನ ಚವನ್ನಿರಸ್ತಿ ನ ಚಾನಿಲೋ ಮೇಸ್ತಿ ನ ಚಾಂಬರಂ ಚ ಏವಂ ವಿದಿತ್ವಾ ಪರಮಾತ್ಮ ರೂಪಂ ಗುಹಾಶಯಂ ನಿಷ್ಕಲಮದ್ವಿತೀಯಂ ಸಮಸ್ತ ಸಾಕ್ಷಿಂ ಸದಸದ್ವಿಹೀನಂ ಪ್ರಯಾತಿ ಶುದ್ಧಂ ಪರಮಾತ್ಮರೂಪಂ ನ ಭೂಮಿ ರಾಪೋ ನ ಚವನ್ನಿರಸ್ತಿ ನ ಚಾನಿಲೋ ಮೇಸ್ತಿ ನ ಚಾಂಬರಂ ಚ ಏವಂ ವಿದಿತ್ವಾ ಪರಮಾತ್ಮರೂಪಂ ಗುಹಾಶಯಂ ನಿಷ್ಕಲಮದ್ವಿತೀಯಂ ಸಮಸ್ತ ಸಾಕ್ಷಿಂ ಸದಸದ್ವಿಹೀನಂ ಪ್ರಯಾತಿ ಶುದ್ಧಂ ಪರಮಾತ್ಮರೂಪಂ. ನನ್ನಿಂದಲೇ ಸಮಸ್ತ ಸೃಷ್ಟಿಯು ಹೊರಬಂದಿದ್ದರೂ ಕೂಡ ಮೇ ಭೂಮಿಗಿನ ಈ ಭೂಮಿಯು ನನ್ನನ್ನು ಬಂಧಿಸಲಾರದು. ನಚ ವನ್ನಿಗಿ ಮತ್ತು ಈ ಬೆಂಕಿ ಮತ್ತು ಈ ಅನಿಲ ಗಾಳಿ ಮತ್ತು ಈ ಅಂಬರಂ ಆಕಾಶ ಇವು ಯಾವೂ ನನ್ನನ್ನು ಬಂಧಿಸಲಾರ. ಇವೆಲ್ಲವೂ ನನ್ನಿಂದಲೇ ಬಂದಿವೆ, ಆದರೆ ಇವುಗಳ ಸ್ಪರ್ಶ ಕೂಡ ನನಗಿಲ್ಲ. ಅಂತಹ ನಾನು ಗುಹಾಶಯಂ, ಎಂತಹ ಗುಹಾಶಯಂ, ನಿಷ್ಕಲಂ ಗುಹಾಶಯಂ, ಕಲ್ಮಷರಹಿತವಾದ ರಾಗದ್ವೇಷರಹಿತವಾದ ಅತ್ಯಂತ ಶುದ್ಧವಾದ ಅಂತಃಕರಣದ ಆಳದಲ್ಲಿ ವಾಸಿಸಿದವನು ನಾನು. ಹೇಗೆ ವಾಸಿಸಿದ್ದೇನೆ? ಪರಮಾತ್ಮ ರೂಪಂ, ನಾನು ಆತ್ಮಸ್ವರೂಪನೇ ಆಗಿ ನಿಂತಿದ್ದೀನಿ ಅಂತ ಯಾರು ನನ್ನನ್ನು ತಿಳಿಯುತ್ತಾರೋ. ವಿದಿತ್ವಾ ಏನನ್ನು ತಿಳಿಯುತ್ತಾರೆ? ಎಲ್ಲದಕ್ಕೂ ಸಾಕ್ಷಿಯಾದ ನಾನು ಶುದ್ಧ ಹೃದಯದಲ್ಲಿ ಆತ್ಮಸ್ವರೂಪನಾಗಿದ್ದೇನೆ ಅಂತ ಯಾರು ತಿಳಿದಿದ್ದಾರೋ ಅವರು ಸತ ಅಸತ ವಿಹೀನಂ. ಅವರು ಇದ್ದೇನೆ ಅಂತಲೂ ಹೇಳಲಿಕ್ಕೆ ಹೋಗುವುದಿಲ್ಲ, ಇಲ್ಲ ಅಂತಲೂ ಹೇಳಲಿಕ್ಕೆ ಹೋಗುವುದಿಲ್ಲ. ಯಾಕೆ? ಸತ್ ಅಂದ್ರೆ ಇದ್ದೇನೆ, ಅಸತ್ ಅಂದ್ರೆ ಇಲ್ಲ. ಇದ್ದೇನೆ ಅಂತ ಯಾರಿಗೆ ಹೇಳಬೇಕು? ಯಾರಿಗೆ ಹೇಳಬೇಕು? ಯಾರು ಇಲ್ಲ. ಇಲ್ಲ ಅಂತ ಯಾರು ಹೇಳಬೇಕು? ಯಾರು ಇಲ್ಲ. ಹೆಂಗಿದ್ಯಾ? ಶಟ್ ಅಪ್ ಅಂಡ್ ಗೆಟ್ ಔಟ್. ಹೆಚ್ಚಿಗೆ ಮಾತಾಡ್ಬೇಕು, ಕೇಳ್ತಿಲ್ಲ ಸುಮ್ಮನೆ ಬಾಯಿ ತೆಗೆದಿಯೋ. ಆಗಮ ಶಾಸ್ತ್ರವನ್ನೇ ಮಾತಾಡ. ಇದು ನನ್ನ ವಿದ್ಯಾ, ನನ್ನ ಟೆಕ್ನಿಕ್, ನಾ ಹೇಳಿಕೊಡ್ತೇನೆ, ಈ ಬುದ್ಧಿ ಬೇಡ. ನೀ ತಿಳಿದಿಲ್ಲ ಅಂತಾನೆ ಅರ್ಥ. ನೀ ತಿಳಿದಿದ್ದೀಯೋ ಆದ್ರೂ ಹೊರಗೆ ಹೇಳಬೇಕಾಗಿದೆಯೋ ಏನೇನೋ ಹುಚ್ಚುಚ್ಚಾರ ಹೇಳಲಿಕ್ಕೆ ಹೋಗ್ಬೇಡ. ಅವ್ರು ತೀರಿ ಹೋದ್ರು ಮೊನ್ನೆ ಅವರು ಒಂದು ಉಪನಿಷತ್ ಬರ್ದಾರ, ಒಂದು ಉಪನಿಷತ್ ಬರ್ದಾರ. ಏನ್ ಉಪನಿಷತ್ ಗೊತ್ತಾ? ವಿವಾಹೋಪನಿಷತ್. ಸರಿ ಹೋಗಿಲ್ಲ, ವಿವಾಹೋಪನಿಷತ್. ಇರೋ ಉಪನಿಷತ್ತುಗಳನ್ನು ಚೆನ್ನಾಗಿ ಓದಿದ್ರೆ ಸಾಕಾಗಿದೆ. ಇವು ನಾವು ನೀವು ರಚಿಸಿದ ಉಪನಿಷತ್ತುಗಳಲ್ಲ. ಇವು ಸಂಪ್ರದಾಯಬದ್ಧವಾಗಿ ಒಬ್ಬರಿಂದ ಒಬ್ಬರಿಗೆ ಗುರುವಿನಿಂದ ಶಿಷ್ಯನಿಗೆ ಕೊಡಲ್ಪಟ್ಟಂತಹ ಉಪನಿಷತ್ತುಗಳು. ಇವುಗಳನ್ನ ತಿಳಿದ್ರೆ ಸಾಕಾಗಿದೆ. ನಿನ್ನ ವಿವಾಹ ಉಪನಿಷತ್ತು ಓದಿದ ಮೇಲೆ ಯಾರು ವಿವಾಹ ಆಗಬೇಕಾಗಿಲ್ಲ. ಆತ ನಿನ್ನ ಉಪನಿಷತ್ತು ಓದಿದ ಮೇಲೆ ಅವರು ವಿವಾಹಕ್ಕೆ ಅರ್ಹತೆಯನ್ನು ಪಡಿತಾರೆ ಅಂತ ಅಲ್ಲ. ಅಥವಾ ನಿನ್ನ ಪುಸ್ತಕವನ್ನು ಓದಿದ ಮೇಲೆ ವಿವಾಹ ನಂತರವೂ ಕೂಡ ಅವರು ಯಶಸ್ವಿಯಾಗಿರ್ತಾರೆ ಅಂತ ಅರ್ಥಲ್ಲ. ನಿನ್ನ ಹೆಂಡತಿನೇ ನಿನಗೆ ನಿನ್ನ ಜೊತೆ ಇರಲಿಲ್ಲ, ಮಗನನ್ನ ಕರ್ಕೊಂಡು ಅಮೆರಿಕಕ್ಕೆ ಹೊರಟೋಗ್ಬಿಟ್ರು, ನೀನೇನ್ ಮಾಡ್ತೀನಿ? ಇನ್ನೊಂದು ನೈಷ್ಕರ್ಮ ಗ್ರಂಥ ಅಂತ ಅವರೇ ಇನ್ನೊಂದು ಕೇಳ. ಹಾ, ನೈಷ್ಕರ್ಮ್ಯೋಪನಿಷತ್ ಎಲ್ಲ ಓದ್ಯ ನೀವು? ಯಶಸ್ವ ಎಲ್ಲಿನೆ ಯಾವ ಯಾವ ಯಾವ ಗ್ರೂಪ್ಗೆ? ಶಿವಮೊಗ್ಗ ಗ್ರೂಪು. ಯಾವ ಗ್ರೂಪ್? ಯಾವ ಗ್ರೂಪ್ಗೆ? ಶ್ರೀರಾಮ. ಅದಕ್ಕೆ ಸ್ವಲ್ಪ ಸಂಸ್ಕಾರ ಇದೆ ನಿಮ್ಗೆ. ಎಲ್ಲಾ ಮಠದವರು ಎಲ್ಲ ಆಶ್ರಮದವರು ಒಬ್ರು ಇಬ್ರು ತಯಾರು ಮಾಡಿ ಮಾಡಿ ನಮ್ಗೆ ಕೊಟ್ಟು ಬಿಟ್ರೆ ನಮ್ ಕೆಲಸ ಸರಳ ಆಗಿಬಿಡುತ್ತದೆ. ಆ ರಾ ಇದ್ದದ್ದನ್ನ ಅಧಿಕಾರಿಗಳನ್ನ ಮಾಡೋದು ಬಹಳ ದೊಡ್ಡ ಕೆಲಸ. ಹ್ಯಾಟ್ಸ್ ಆಫ್ ಟು ಆಲ್ ದೋಸ್ ಪೀಪಲ್ ಹೂ ಹ್ಯಾವ್ ಮೇಡ್ ಯು ಟು ಸ್ಟೇ ಹಿಯರ್. ಏನು ಬರೀತಾರೆ ಎಲ್ಲ ಇಂಡಿಪೆಂಡೆಂಟ್ ಆಗಿ ಇಂಥವೆಲ್ಲ ಬರೆದು ಹಗ ಕೆಡಿಸಿ ಹಾಳ ಮಾಡುವವರು. ಐಶ್ವರ್ಯೋಪನಿಷತ್ ಈಗ ಕೊನೆಗೆ ರಚಿಸಿದ್ದು ಆಯುಷ್ಯ ಉಪನಿಷತ್ತು. ಅವರು ಇಚ್ಛಾ ಮರಣವನ್ನ ಹೇಗೆ ಹೊಂದಬೇಕು, ಭೀಷ್ಮಾಚಾರ್ಯರ ಅನುಗ್ರಹ ಪಡೆದಿದ್ರಂತೆ ಅವರು ಹೇಳ್ತಾರೆ. ಏರ್ಪೋರ್ಟ್ ನ್ಯಾಕ್ ಕುಡಿಸಿ ನನಗೆ ಭೀಷ್ಮಾಚಾರ್ಯರಿಂದ ಅನುಗ್ರಹವನ್ನು ಪಡೆದು ನಾನು ಈ ಆಯುಷ್ಯೋಪನಿಷತ್ತು ಅನ್ನೋದನ್ನು ಬರೆದಿದ್ದೇನೆ. ಇದನ್ನು ಯಾರು ಅನುಸರಿಸ್ತಾರೆ, ಇದರಲ್ಲಿರುವಂತಹ ಮಾರ್ಗದರ್ಶನವನ್ನು ಯಾರು ಪಡೀತಾರೆ, ಆ ಔಷಧಿಗಳನ್ನ ಆ ಟ್ರೀಟ್ಮೆಂಟ್ಗಳನ್ನ ಯಾರು ತಗೋತಾರೆ, ಅವರು ಇಚ್ಛಾಮರಣವನ್ನು ಹೊಂದುತ್ತಾರೆ. ದೀರ್ಘ ಆಯುಷ್ಯ ಸ್ವಾಮೀಜಿ, ನೀವು ಚಿಂತೆ ಮಾಡಬೇಡಿ, ಇದನ್ನ ಒಂದು ತಗೊಂಡ್ಬಿಡ್ರಿ ಸಾಕು ಅಂತ ಹೇಳಿ ಒಂದು ವಾರದೊಳಗೆ ಬಟಾಕ್ತಾನೆ. ದೀರ್ಘ ಆಯುಷ್ಯ ಆತ್ಮನಲ್ಲಿ ಮಾತುಗಳಿಲ್ಲ, ಆದರೂ ಅವರು ಮಾತಾಡ್ತಾರೆ ಅಂತಂದ್ರೆ ಅವರಿಗೆ ಅವರ ಗುರುಗಳು ಏನು ಕೊಟ್ಟಾರೋ ಅದನ್ನೇ ಮಾತಾಡ. ಪ್ರಘಟಿತ ಪರಬ್ರಹ್ಮ ತತ್ವಂ ವಿವಾನಂ ಮೌನಂ ವ್ಯಾಖ್ಯ. ಅಲ್ಲಿ ಆ ದಕ್ಷಿಣಾಮೂರ್ತಿ ಕೂತ್ಕೊಂಡಿದ್ದಾನೆ, ಅವನು ವ್ಯಾಖ್ಯಾನ ಮಾಡ್ತಾ ಇದ್ದಾನೆ, ಪ್ರವಚನ ಮಾಡ್ತಾ ಇದ್ದಾನೆ. ಭಾಷೆ ಯಾವುದು? ಮೌನ ಭಾಷೆ. ಕರಕಲಿತ ಚಿನ್ಮುದ್ರ ಆನಂದ ರೂಪಂ. ಏನ್ ಚಂದ ವ್ಯಾಖ್ಯಾನ ಮೌನವಾಗಿ ಏನ್ ವ್ಯಾಖ್ಯಾನ ಮಾಡ್ತಾರೆ? ಪರಬ್ರಹ್ಮ ತತ್ವ. ಈಗ ಸಾಕ್ಷಾತ್ ಭಗವಂತ ತನ್ನ ಸ್ವರೂಪದ ವಿಚಾರವನ್ನ ಮಾತಾಡಲಿಕ್ಕೆ ಅವನಲ್ಲಿ ಶಬ್ದಗಳೇ ಇಲ್ಲ. ಅಚಿಂತ್ಯ ರೂಪಂ. ಶಬ್ದಗಳಿದ್ರೆ ಮಾತಾಡ್ತಾನೆ, ಶಬ್ದಗಳೇ ಇಲ್ಲ. ಆತ್ಮನ ಬಗ್ಗೆ ಏನು ಶಬ್ದಗಳು? ದೊಡ್ಡದಿದೆಯಾ, ಸಣ್ಣದಿದೆಯಾ, ಕೆಂಪಿದೆಯಾ, ಹಸಿರಿದೆಯಾ, ಉದ್ದ ಇದೆಯಾ, ಶಾರ್ಟ್ ಇದೆಯಾ, ಅಂಗಾಂಗಗಳಿದೆಯಾ, ಸಾತ್ವಿಕವಾಗಿದೆಯಾ, ರಸಿಕವಾಗಿದೆಯಾ, ತಮಸಿಕವಾಗಿದೆಯಾ, ಒಳಗಿದೆಯಾ, ಹೊರಗಿದೆಯಾ, ಮೇಲಿದೆಯಾ, ಕೆಳಗಿದೆಯಾ. ಅದೇ ಮಾತಾಡಲಿಕ್ಕೆ ಇವೆ ಎಷ್ಟಲ್ರಿ ಎಲ್ಲ ಸಹಾಯಕ ಶಬ್ದಗಳು. ಇವು ಯಾವ ಶಬ್ದಗಳಿಗೂ ಅದು ಲಭ್ಯ ಇಲ್ಲ. ಹಂಗಾದ್ರೆ ಏನ್ ಮಾತಾಡ್ಬೇಕು? ಮೌನಂ. ಆದ್ರೂ ಮಾತಾಡಿದ್ನಲ್ವೋ, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ಮಾತಾಡಿದ್ರಲ್ವೋ. ಅವರ ಗುರುಗಳು ಏನ್ ಹೇಳಿದ್ರು ಅದನ್ನು ಮಾತಾಡಿದ್ರು, ಅವರಿಗೆ ಮಾತಿಲ್ಲ. ಅದರರ್ಥ ಏನು? ನೋ ಗುರು ಕ್ಯಾನ್ ಕ್ಲೇಮ್ ದಿಸ್ ಇಸ್ ಮೈ ನಾಲೆಜ್. ಯಾವ ಗುರು ಇದು ನನ್ನ ವಿದ್ಯೆ ಅಂತ ಅವನು ಕ್ಲೇಮ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಇದು ಗುರು ಕೊಟ್ಟ ವಿದ್ಯೆ ಅನ್ನಬಹುದು, ಗುರು ಶಿಷ್ಯ ಸಂಪ್ರದಾಯದಲ್ಲಿ ದತ್ತವಾದ ವಿದ್ಯೆ ಅಂತ ಹೇಳಬಹುದು. ಇಂತಹ ಆತ್ಮ ಸ್ವರೂಪದಲ್ಲಿ ಅವನು ಸದ್ ಅಸದ್ ವಿಹೀನಂ ಶುದ್ಧಂ ಪರಮಾತ್ಮ ರೂಪಂ ಪ್ರಯಾತಿ. ಪ್ರಯಾತಿ ಅಂದ್ರೆ ಹೊಂದುತ್ತಾನೆ. ಯಾವ ಏನನ್ನು ಹೊಂದುತ್ತಾನೆ? ಆತ್ಮನನ್ನ ಹೊಂದುತ್ತಾನೆ. ಎಂತ ಆತ್ಮ ಹೊಂದುತ್ತಾನೆ? ಪರಮಾತ್ಮ ರೂಪಂ ಆತ್ಮಾನಂ ಪ್ರಯಾತಿ ಹೊಂದುತ್ತಾನೆ. ಶುದ್ಧಂ ಅತ್ಯಂತ ಶುದ್ಧವಾದ ಪರಮಾತ್ಮ ರೂಪವನ್ನ ಅವನು ಹೊಂದುತ್ತಾನೆ. ಈಗ ಇದರ ಸ್ತುತಿ ಪರವಾಗಿ ಒಂದೆರಡು ಲೈನ್ ಇದೆ. ಯಹ ಶತರುದ್ರೀಯಮಧೀತೇ, ಯಹ ಶತರುದ್ರೀಯಮಧೀತೇ, ಮಧೀತೇ ದೀರ್ಘಲ್ಲ, ಯಹ ಶತರುದ್ರೀಯಮಧೀತೇ ಸಹ ಅಗ್ನಿಪೂತಃ ಭವತಿ ಸುರಾಪಾನಾತ್ ಪೂತೋ ಭವತಿ ಬ್ರಹ್ಮಹತ್ಯಾತ್ ಪೂತೋ ಭವತಿ ಕೃತ್ಯಾಕೃತ್ಯಾತ್ ಪೂತೋ ಭವತಿ ತಸ್ಮಾತ್ ವಿಮುಕ್ತಂ ಆಶ್ರಿತಃ ಭವತಿ ಅತ್ಯಾಶ್ರಮೀ ಸರ್ವದಾ ಸಕೃತ್ವಾ ಜಪೇತ. ನಿಮಗೆ ಸನ್ಯಾಸ ಬೇಕೋ ಬೇಡೋ ನಮಗೆ ಸಂಬಂಧ ಇಲ್ಲ. ನೀವು ಈ ಉಪನಿಷತ್ತನ್ನು ಪೂರ್ತಿ ಅಭ್ಯಾಸ ಮಾಡಿದ್ರಿಂದಾಗಿ ಇವತ್ತು ಇನ್ನು 40 ವರ್ಷಕ್ಕೋ ಸನ್ಯಾಸಿಗಳು ಆಗಿ ಆಗ್ತೀರಿ, ಡೌಟೇ ಇಲ್ಲ. ಏನಂತೀರಿ ಹೇಳ್ರಿ? ಅತ್ಯಾಶ್ರಮೀ ಭವತಿ. ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥವನ್ನ ದಾಟಿದ ಆಶ್ರಮ ಅತ್ಯಾಶ್ರಮ ಯಾವುದದು? ಸನ್ಯಾಸ. ಅದು ಅವರವರ ಭಾವಕ್ಕೆ ಬಿಟ್ಟದ್ದು, ಅವರವರ ಭಾವಕ್ಕೆ ಬಿಟ್ಟದ್ದು. ನೋಡಿ ಎಷ್ಟು ಚಂದ ಸ್ತುತಿ ಮಾಡೋದು, ಅದನ್ನು ಕೂಡ ಎಷ್ಟು ಚಂದ ಸ್ತುತಿ ಮಾಡ್ತಾರೆ. ಈ ಶತರುದ್ರೀಯ ಅಂತ ಒಂದಿದೆ ಹೆಸರು ವೈದ್ಯದಲ್ಲಿ, ಶತರುದ್ರೀಯ ಅಂತ ಒಂದಿದೆ, ಶತರುದ್ರ. ಅರ್ಥಾತ್ ರುದ್ರನನ್ನ ಉದ್ದೇಶಿಸಿ ಸ್ತುತಿ ಮಾಡಿದಂತಹ ಒಂದು 100 ಶ್ಲೋಕಗಳಿವೆ. ಅದಕ್ಕೆ ಶತರುದ್ರೀಯ ಅಂತ ಕರೀತಾರೆ. 100 ಶ್ಲೋಕಗಳು ರುದ್ರನ ಸ್ತುತಿಗಾಗಿ 100 ಶ್ಲೋಕಗಳಿವೆ. ಯಾರು ಆ 100 ಶ್ಲೋಕಗಳನ್ನ ನಿತ್ಯವೂ ಪಾರಾಯಣ ಮಾಡ್ತಾರೋ ಅವರು ಎಲ್ಲ ಪಾಪಗಳಿಂದಲೂ ಮುಕ್ತರಾಗುತ್ತಾರೆ ಅಂತ ಒಂದು ಯಜುರ್ವೇದದಲ್ಲಿ ಹೇಳಿಕೆ ಇದೆ. ಈ ಶಿಷ್ಯ ಆ ಒಂದು ಪರಂಪರೆಯಲ್ಲಿ ಬಂದವನು ಅಂತ ಗುರುಗಳಿಗೆ ಗೊತ್ತಿರ್ತದೆ. ಆದ್ದರಿಂದ ನೋಡಪ್ಪ, ನಿಮ್ಮ ಶತ್ರುದ್ರದಲ್ಲಿ ಹೇಳಿದ್ದಾರೋ ಇಲ್ಲೋ, ನಿತ್ಯ ಪಾರಾಯಣ ಮಾಡಿದ್ರೆ ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ ಅಂತ ಹೇಳಿದ್ದಾರೋ ಇಲ್ಲೋ. ಹಾಗೆಯೇ ಯಾರು ಈ ಕೈವಲ್ಯ ಉಪನಿಷತ್ತನ್ನ ಅಧ್ಯಯನ ಮಾಡ್ತಾರೋ ಅವರು ಅಗ್ನಿಪೂತ ಭವತಿ. ಅದಕ್ಕೆ ಇದಕ್ಕೆ ಕನೆಕ್ಷನ್. ಮತ್ತೆ ನೀವ್ ಈಗ ಅನ್ಕೋಬಾರ್ದು ಇನ್ನ ರುದ್ರ ಶತರುದ್ರ ಮಹಾರುದ್ರ ಮಾಡಿಸ್ತಾರ ಸ್ವಾಮೀಜಿ ಅಂತ ಅನ್ಕೋಬಾರ್ದು. ಅದಕ್ಕಿದ್ಗೂ ಕನೆಕ್ಷನ್ ಏನು ಅಂತಂದ್ರೆ, ನೀವು ಆ ಪರಂಪರೆಯಲ್ಲಿ ಬಂದವರಲ್ವೋ ಅವನ ಉದ್ದೇಶ ಶಿಷ್ಯನ ಉದ್ದೇಶ ಇರುತ್ತಾರೆ. ಅದು ಹೇಗೆ ಹೇಳ್ತದೆ, ನೀನು ಸಮಸ್ತ ಪಾಪಗಳಿಂದ ಮುಕ್ತನಾಗ್ತೀಯ ಅಂತ ಹೇಳಿದ್ದ ಹೇಳಿದೆಯಲ್ವೋ, ಹಾಗೆ ಇಲ್ಲಿಯೂ ಕೂಡ ನಾನು ಹೇಳಿ ಬಯಸ್ತೀನಿ, ಅಗ್ನಿಭೂತ ಭವತಿ. ನೀನು ಉಪನಿಷತ್ತನ್ನ ಈವರೆಗೂ ಕೇಳಿದಿ, ನೀನು ಎಲ್ಲ ಪಾಪಗಳನ್ನು ಅಗ್ನಿಯಲ್ಲಿ ಕಳ್ಕೊಳ್ತೀಯ. ಸುರಾಪಾನ ಭೂತೋ ಭವತಿ, ನೀನು ಸುರಾಪಾನವನ್ನ ಮಾಡಿದವನು ಆಗಿದ್ದರೆ ಪೂರ್ವದಲ್ಲಿ, ಅದು ಒಂದು ಪಾಪ ನಿನಗೆ ಅಂಟುಕೊಂಡಿದ್ದರೆ ಆ ಪಾಪದಿಂದಲೂ ಮುಕ್ತನಾಗ್ತೀಯ. ಬ್ರಹ್ಮಹತ್ಯ ಭೂತೋ ಭವತಿ, ಬ್ರಾಹ್ಮಣನನ್ನು ನೀನೇನಾದ್ರೂ ಕೊಂದು ಹಾಕಿದ್ದಾದರೆ, ಕೊಲೆ ಮಾಡಿದ್ದಾದರೆ, ಅವನ ಸಾವಿಗೆ ಕಾರಣೀಭೂತನಾಗಿದ್ದಾದರೆ ಆ ಪಾಪದಿಂದಲೂ ಮುಕ್ತನಾಗ್ತೀಯ. ಕೃತ್ಯ ಅಕೃತ್ಯ ಕೃತ್ಯ ಅಕೃತ್ಯಾತ್ ಭೂತೋ ಭವತಿ, ಕರ್ತವ್ಯ ಅಕರ್ತವ್ಯ. ಕರ್ತವ್ಯದಲ್ಲಿ ಏನು, ಕರ್ತವ್ಯವನ್ನ ಮಾಡದೇ ಇರುವುದರಲ್ಲಿರುವ ಪಾಪ, ಅಕರ್ತವ್ಯವನ್ನ ಮಾಡಿದ್ದರಲ್ಲಿ ಇರುವ ಪಾಪ, ಆ ಪಾಪಗಳಿಂದಲೂ ನೀನು ಮುಕ್ತನಾಗ್ತೀಯ. ತಸ್ಮಾತ್ ಆದ್ದರಿಂದ ವಿಮುಕ್ತಂ ಆಶ್ರಿತ ಭವತಿ, ಯಾರು ಮುಕ್ತರಾಗಿದ್ದಾರೋ ಅವರನ್ನ ಆಶ್ರಯಿಸು. ಯಾರು ಮುಳುಗಿದಾರೋ ಅವರನ್ನ ಆಶ್ರಯಿಸಬೇಡ. ಯಾರನ್ನ ಆಶ್ರಯಿಸಬೇಕು, ದಾಟಿದವರನ್ನ ಆಶ್ರಯಿಸಬೇಕಪ್ಪ, ಮುಳುಗಿದವರನ್ನ ಆಶ್ರಯಿಸಬಾರ್ದು. ಮುಳುಗಿದವರನ್ನ ಆಶ್ರಯಿಸಿದ್ರೆ ಏನ್ ಮಾಡ್ತಾರೆ, ಮುಳುಗಿಸ್ತಾರೆ. ದಾಟಿದವರು ಏನ್ ಮಾಡ್ತಾರೆ, ದಾಟಿಸ್ತಾರೆ. ದಾಟಿದವರನ್ನ ಆಶ್ರಯಿಸು. ಆವಾಗ ಅತ್ಯಾಶ್ರಮಿ ಸರ್ವದಾ ಸತ್ತುತ್ವ ಜಪೇತ್, ನೀನು ಅತ್ಯಾಶ್ರಮಿ ಆಗ್ತೀಯ ಮತ್ತು ಈ ಉಪನಿಷತ್ತನ್ನ ಮತ್ತೆ ಮತ್ತೆ ಜಪೇತ್, ಮತ್ತೆ ಮತ್ತೆ ಈ ಉಪನಿಷತ್ತನ್ನ ಪಾರಾಯಣ ಮಾಡು, ಇದು ನಿನಗೆ ಮಂಗಳವನ್ನು ಉಂಟು ಮಾಡುತ್ತದೆ. ಮುಗಿಸ್ತಾ ಇದ್ದಾರೆ, ಅನೇನ ಜ್ಞಾನ ಮಾಪ್ನೋತಿ ಸಂಸಾರ ವರ್ಣ ವನಾಶನಾಥ, ಇಲ್ಲ ಅನೇನ ಜ್ಞಾನ ಮಾಪ್ನೋತಿ ಸಂಸಾರಾರ್ಣವನಾಶನಾಥ ತಸ್ಮಾದೇವಂ ವಿದಿತ್ವೈನಂ ಕೈವಲ್ಯಂ ಫಲಮಶ್ನುತೆ ಕೈವಲ್ಯಂ ಫಲಮಶ್ನುತೆ. ಅನೇನ, ಇದೇ ಈ ಉಪನಿಷತ್ತು ಏನಿದೆಯೋ ಕೈವಲ್ಯ ಉಪನಿಷತ್ತು, ಅನೇನ ಇದೇ ಉಪನಿಷತ್ ಜಪದಿಂದ ಸಂಸಾರಾರ್ಣವ ನಾಶನಂ, ಸಂಸಾರ ಎನ್ನುವ ತೀರಲಾದ ಸಮುದ್ರ ಸಾಗರವನ್ನ ದಾಟಿರುತ್ತೀಯ. ಹೇಗೆ ದಾಟ್ತೀನಿ, ಜ್ಞಾನ ಆಪ್ನೋತಿ, ಜ್ಞಾನವನ್ನ ಹೊಂದುವುದರ ಮೂಲಕವಾಗಿ ಸಂಸಾರ ಆರಣವನ್ನ ನಾಶ ಮಾಡಿಕೊಳ್ಳುತ್ತೀಯ. ತಸ್ಮಾತ್ ಏವಂ ವಿದಿತ್ವ, ಇದನ್ನು ನೀನು ಈ ಪ್ರಕಾರವಾಗಿ ಈ ಆತ್ಮನನ್ನ ಚೆನ್ನಾಗಿ ತಿಳಿದು ಕೈವಲ್ಯಂ ಫಲಮಸ್ಮೃತಿ, ನೀನು ಕೈವಲ್ಯವನ್ನು ಹೊಂದುತ್ತೀಯ, ಮುಕ್ತಿಯನ್ನು ಹೊಂದುತ್ತೀಯ, ಜೀವನ್ ಮುಕ್ತಿಯನ್ನು ಹೊಂದುತ್ತೀಯ, ಹೋಗಿ ಬಾ ಶಿಷ್ಯ, ನಿನಗೆ ಮಂಗಳವಾಗಲಿ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸಿಕೊಡ್ತಾ ಇದ್ದಾರೆ. ಓಂ ಶಾಂತಿ ಶಾಂತಿ ಶಾಂತಿ, ಹರಿ ಓಂ. ಶ್ರೀ ಗುರುಭ್ಯೋ ನಮಃ, ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಕೀ. ನಾವು ಮೊದಲು ತಗೊಂಡಿದ್ದ ಗ್ರಂಥ ತತ್ವಬೋಧ.